ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:51. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಚಿನ್ನಾಭರಣಗಳ ಮಾರಾಟದ ಪರಂಪರೆಯಲ್ಲಿ ತುಳುನಾಡಿನ ಜನರ ನಂಬಿಕೆಯ ಹಾಗೂ ನೆಚ್ಚಿನ ಆಯ್ಕೆಯಾಗಿರುವ ಆಭರಣ್ ಜುವೆಲ್ಲರ್ಸ್ನ ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜುವೆಲ್ಲರ್ಸ್, ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಆಯ್ಕೆಗೆ ಆಭರಣ್ ಜುವೆಲ್ಲರ್ಸ್. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಗೇರು ಕೃಷಿಯ ಅನುಭವದ ಕುರಿತು ಪಿ ದೇರಣ್ಣ ರೈ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳೋಣ. ಪಿ ದೇರಣ್ಣ ರೈ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಮೂಲತಃ ಕೃಷಿಕರು, ಇತ್ತೀಚೆಗೆ ಕಳೆದ ಒಂದು 8-10 ವರ್ಷದಿಂದ ಗೇರು ಕೃಷಿಯನ್ನು ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ವಿ. ಗೇರು ಕೃಷಿಯ ಒಂದು ಮಹತ್ವ ಏನು, ಗೇರು ಬೆಳೆಯ ಒಂದು ಮಹತ್ವ ಏನು ಅಂತ ಹೇಳ್ತೀರಿ? ನಾನು ಸಾಧಾರಣ ಎಲ್ಲ ರೀತಿಯ ಕೃಷಿಯನ್ನು ಮಾಡ್ತಾ ಬಂದಿದ್ದೇನೆ. 2010 ನನಗೆ ರಬ್ಬರ್ ಕೃಷಿ ಮಾಡಬೇಕಂತ ಒಂದು ಏನೋ ಉತ್ತೇಜನ ಬಂತು. ಹಾಗೆ ರಬ್ಬರ್ ಕೃಷಿ ಪ್ರಾರಂಭ ಮಾಡಿದೆ. ಮಾಡುವಾಗ ಸಾಧಾರಣ ನಾನು ಒಂದು 8 ಎಕರೆಯಲ್ಲಿ ರಬ್ಬರ್ ಕೃಷಿ ಮಾಡಿದ್ದೇನೆ. ಅದರಲ್ಲಿ 1 ಎಕರೆಯನ್ನು ಗೇರು ಬೀಜಕ್ಕಂತ ಒಂದು ಮೀಸಲಾಗಿ ಇಟ್ಟಿದ್ದೆ. ಹಾಗಾಗಿ ನನಗೆ ಎಲ್ಲ ರೀತಿಯ ಕೃಷಿ ಮಾಡಬೇಕಂತ ಒಂದು ಉಮೇದುಂಟು. ಹಾಗಾಗಿ ಈ ರಬ್ಬರ್ ಕೃಷಿ ಮಾಡುವಾಗ ಅದರಲ್ಲಿ ಒಟ್ಟಿಗೆ ಈ ಗೇರು ಕೃಷಿ ಮಾಡಬೇಕು ಅಂತ ಏನೋ ನನಗೊಂದು ಅನಿಸಿತು. ಹಾಗಾಗಿ ನಾನು ನಮ್ಮ ಹತ್ತಿರದ ಪುತ್ತೂರಿನ NRCC ಗೇರು ಸಂಶೋಧನಾಲಯಕ್ಕೆ ಭೇಟಿ ಕೊಟ್ಟೆ. ಅಲ್ಲಿ ಬಹುಶಃ ನನಗೆ ತುಂಬ ಒಂದು ಸಂತೋಷ ವಿಷಯ ಅಂದರೆ ಈ ಗೇರು NRCC ನಿರ್ದೇಶನಾಲಯ ಪುತ್ತೂರಲ್ಲಿ ಉಂಟು ಅಂತ ಗೊತ್ತಾದ್ದು ನನಗೆ ಅವತ್ತು. ಹಾಗೆ ಯಾರು ಹೇಳಿದರು? ಅದು ನಾನು ಈ ಗೇರು ನಿರ್ದೇಶನಾಲಯಕ್ಕೆ ಒಂದಿನ ಬೆಳಿಗ್ಗೆ ಭೇಟಿ ಕೊಟ್ಟೆ. ಬಹುಶಃ ನನಗೆ ಹೋಗುವಾಗಲೇ ಸ್ವಲ್ಪ ಅಲ್ಲಿನ ವ್ಯವಸ್ಥೆ ನೋಡುವಾಗ ತುಂಬ ಹೆದರಿಕೆ ಆಗಿ ಹೋಯಿತು. ಅಂದರೆ ಸೆಕ್ಯೂರಿಟಿ ಗಾರ್ಡ್ ತಡೆದು ನಿಲ್ಲಿಸಿದ. ನಾನು ಹೇಳಿದೆ ನನಗೆ ಗೇರು ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಇದೆ, ಅದನ್ನು ಅದರ ಬಗ್ಗೆ ಸ್ವಲ್ಪ ವಿಚಾರಿಸಬೇಕು ಅಂತ ಇಲ್ಲಿಗೆ ಬಂದಿದ್ದೇನೆ, ನನಗೆ ಇಲ್ಲಿ ಯಾರಾದರೂ ಅಧಿಕಾರಿಗಳನ್ನ ಕಾಣಬೇಕು ಅಂತ ಹೇಳಿದೆ. ಸರಿ, ಹಾಗಂತ ಹೇಳಿ ಅವನು ನಾನು ಒಳಗೆ ಬಿಟ್ಟ. ನಂದರೆ ಒಳಗೆ ಬಿಡುವಾಗ ನನ್ನ ಅಡ್ರೆಸ್ಸು ಮತ್ತು ದಸ್ಕತ್ತು ಎಲ್ಲ ತಗೊಂಡ. ನನಗೇನೋ ಡೌಟ್ ಆಯ್ತು ಇವರು ಏನಾದರೂ ನಮ್ಮಲ್ಲಿ ಸಂಶಯ ಉಂಟಾ ಅಂತ. ಹಾಗೇನಾಗಿಲ್ಲ. ಹಾಗೆ ಒಳಗೆ ಹೋಗುವಾಗ ಬಹಳ ಒಂದು ಉತ್ತಮ ರೀತಿಯ ಆ ಒಂದು ಗೇರು ನಿರ್ದೇಶನಾಲಯ, ಅಂದರೆ ಅಲ್ಲಿ ಎಲ್ಲ ಹವಾನಿಯಂತ್ರಿತ ಕಟ್ಟಡಗಳು ಅದೆಲ್ಲ ನೋಡುವಾಗಲೇ ನಮಗೆ ಈ ರೈತರಿಗೆ ಸ್ವಲ್ಪ ಹೆದರಿಕೆ ಆಗೋದು. ಅಂದರೆ ಈ ರೀತಿಯ ವ್ಯವಸ್ಥೆ ಇಲ್ಲಿ ಉಂಟಂತ ಗೊತ್ತಿರಲಿಲ್ಲ. ಹೋಗುವಾಗ ನನ್ನ ಪುಣ್ಯಕ್ಕೆ ಅಲ್ಲಿನ ನಿರ್ದೇಶನಾಲಯದ ಅಧಿಕಾರಿಯೊಬ್ಬರು ಸಿಕ್ಕಿದ್ರು, ಗಂಗಾಧರ್ ನಾಯಕ್ ಅಂತ. ನಾನು ಹೋಗಿ ಅವರಲ್ಲಿ ಮಾತಾಡಿದೆ. ಅವರು ಕೂಡಲೇ ನನ್ನನ್ನು ಕರೆದು ಅಲ್ಲಿ ಕುಳ್ಳಿರಿಸಿ ಈ ರೀತಿಯ ಉಮೇದ ಕೃಷಿಕರನ್ನು ಕಂಡರೆ ನನಗೆ ತುಂಬ ಇಷ್ಟ ಅಂತ ಹೇಳಿ ಆ ಬಗ್ಗೆ ತುಂಬ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಶುರು ಮಾಡಿದರು. ಆವಾಗ ಅದೇ ವರ್ಷ ನಮ್ಮ ಕೇಂದ್ರ ಸರ್ಕಾರದ ಒಂದು ಯೋಜನೆ ಒಂದು ಇತ್ತು, ಅಂದರೆ ಈ ಡೆಮೋನ್ಸ್ಟ್ರೇಷನ್ ಪ್ಲಾಂಟೇಷನ್ ಮಾಡುವುದು ಗೇರು ಬೀಜದ್ದು. ಅದು ನಾನು ಹೋದ ಸಮಯ ಮತ್ತು ಅದು ಒಂದು ಸಿಕ್ಕಿದ ಸಮಯ ಎಲ್ಲ ಒಟ್ಟೊಟ್ಟಿಗೆ ಆಗೋಯಿತು. ಹಾಗಾಗಿ ನನಗೆ ಈ ಗಂಗಾಧರ ನಾಯಕ್ ಅವರು, ನಾವೆಲ್ಲ ನಿಮ್ಮ ಮನೆಗೆ ಬರ್ತೇವೆ, ನಿಮ್ಮ ಜಮೀನು ನೋಡಬೇಕು, ನಮ್ಮೊಂದು ಈ ಥರದ ಒಂದು ಕ್ರಾಪ್ ಮಾಡುವ ಯೋಜನೆ ಉಂಟು, ನಿಮಗೆ ಆಸಕ್ತಿ ಇದ್ದರೆ ಅದನ್ನು ಮಾಡ್ಬೋದು ಅಂತ ಹೇಳಿದರು. ನನಗೆ ಕೂಡ ತುಂಬ ಖುಷಿಯಾಯಿತು. ಹಾಗಾಗಿ 3-4 ದಿನದಲ್ಲಿ ಈ ನಿರ್ದೇಶನಾಲಯದ ಅಧಿಕಾರಿಗಳು 4-5 ಜನ ಬಂದರು. ಬಂದು ಎಲ್ಲ ಜಮೀನೆಲ್ಲ ನೋಡಿದರು. ಆವಾಗ ನಾನು ಈ ರಬ್ಬರಿನ ಹೊಂಡ ಹಿಟಾಚಿಯಲ್ಲಿ ಮಾಡಿಸ್ತಾ ಇದ್ದೆ. ಆವಾಗ ಅವರು ಹೇಳಿದರು, ನೀವು ಹೇಗಾದರೂ ಹಿಟಾಚಿ ಈಗ ಬಂದುಂಟು, ಆ ರಬ್ಬರ್ ಗಿಡಕ್ಕೆ ಯಾವ ರೀತಿ ಈ ಪ್ಲ್ಯಾಂಟೇಷನಿಗೆ ಇದು ಮಾಡ್ತಾ ಇದ್ದೀರ, ಅದೇ ರೀತಿ ಇದು ಕೂಡ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ನನಗೆ ಕೂಡ ಬಹುಶಃ ಅದು ಹೌದು ಅಂತ ಆಯಿತು. ಅದೇ ರೀತಿ ಈ ರಬ್ಬರ್ ಗಿಡಕ್ಕೆ ಮಾಡುವಂತಹ ಸೆಟ್ಟುಗಳು ಎಲ್ಲ ಮತ್ತು ಪಾತಿ ಅಂತ ಹೇಳ್ತಾರೆ, ಅದೇ ರೀತಿಯಲ್ಲಿ ನಾನು ಈ 1 ಎಕರೆ ಗೇರು ಬೀಜ ಕೂಡ ಮಾಡಿದೆ. ಅದೇ ರೀತಿ ಇಟಾಚಿಯಲ್ಲಿ ಹೊಂಡ ಮಾಡಿ ಆಮೇಲೆ ಎಲ್ಲ ನಮಗೆ ಈ ಗಂಗಾಧರಣಕ್ಕೆ ಅಂದರೆ ತುಂಬ ನನ್ನನ್ನು ಹುರಿದುಂಬಿಸಿಬಿಟ್ರು. ಈಗ ಗೇರು ಗಿಡದಲ್ಲಿಯೂ ಕೂಡ ಸಾಕಷ್ಟು ತಳಿಗಳಿವೆ, ನೀವು ಹಾಕ್ಕೊಂಡಿರುವಂಥ ಒಂದು ತಳಿ ಏನು ಮತ್ತು ಎಷ್ಟು ಅಂತರದಲ್ಲಿ ಗಿಡವನ್ನು ನಾಟಿ ಮಾಡಿದ್ರಿ, ಈ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಥವಾ ಒಂದು ಕಡಿಮೆ ಅಂತರದ ಒಂದು ಬೇಸಾಯ ಕ್ರಮ ಇದರ ಬಗ್ಗೆ ಹೇಳಿ. ಅಂದರೆ ಇದರ ಬಗ್ಗೆ ನಾವು ಈಗ ಹಾಗೆ ನಾನು ಹಿಟಾಚಿಯಲ್ಲಿ ಹೊಂಡ ಮಾಡ್ತಾ ಇರುವಾಗ ನಮ್ಮ ಅದೇ ಈ ಎನ್ ಆರ್ ಸಿ ಗಂಗಾಧರ ನಾಯಕ್ 3 ಮೀಟರ್ ಅಂತರಕ್ಕೆ ಒಂದೊಂದು ಗಿಡ ಹಾಕೋದು, ಅಂದರೆ 1 ಎಕರೆಯಲ್ಲಿ 400 ಗಿಡ ಬರ್ತದೆ. ನನಗೆ ಅವರು 4 ಜಾತಿಯ ಗಿಡಗಳನ್ನು ಕೊಟ್ಟರು, ಒಂದು ಭಾಸ್ಕರ 3, ಮತ್ತೊಂದು ಸೆಲೆಕ್ಷನ್ 2, ಮತ್ತೊಂದು ಉಲ್ಲಾಲ 3, ಮತ್ತು ವೆಂಗುರ್ಲ 4. ಈ ರೀತಿಯ 4 ಜಾತಿಯ ಗಿಡಗಳನ್ನು ಕೊಟ್ಟರು ನನಗೆ. ಎಲ್ಲ ಅವ್ರದ್ದೇ, ಈ ಎಲ್ಲ ಅದಕ್ಕೆ ನನಗೆ ಡೈರೆಕ್ಷನ್ ಎಲ್ಲ ಅವ್ರದ್ದೇ, ನಾನು ಕೃಷಿ ಮಾಡೋದು ಮಾತ್ರ ಅವರು ಹೇಳಿದಾಗೆ ನಾನು ಮಾಡ್ತಾ ಬಂದಿದ್ದೇನೆ. 3 ಮೀಟರ್ ಅಂತರದಲ್ಲಿ ಒಂದೊಂದು ಗಿಡವನ್ನು ಹಾಕ್ಕೊಂಡಿರೋದು, 1 ಎಕರೆಗೆ 400 ಗಿಡ ನಿಲ್ತದೆ ಅಂತ. ಏನೇನು ಗೊಬ್ಬರ ಕೊಟ್ರಿ? ಅದೇ ಫಸ್ಟಿಗೆ ಹೊಂಡಾದ ಕೂಡಲೇ 1 ಬಟ್ಟಿ ಹಟ್ಟಿ ಗೊಬ್ಬರ, ಆಮೇಲೆ ಇದು ಹಟ್ಟಿ ಗೊಬ್ಬರಕ್ಕೆ ಮೊದಲು ಅದು ರಾಕ್ ಫಾಸ್ಫೇಟು ಸ್ವಲ್ಪ ಒಂದು 200 ಗ್ರಾಮ್ಸ್ ಅಡಿ ಮಣ್ಣಿಗೆ ಹಾಕಿದೆ, ಆಮೇಲೆ ಹಟ್ಟಿ ಗೊಬ್ಬರ ಹಾಕಿ ಆಮೇಲೆ ಮತ್ತು ರಾಕ್ ಫಾಸ್ಫೇಟು ಸ್ವಲ್ಪ ಗೊಬ್ಬರದ ಮೇಲೆ ಹಾಕಿ ಮಣ್ಣು ಹೊಂಡ ಮುಚ್ಚಿದ್ದು. ಮುಚ್ಚಾದ ಮೇಲೆ ಗಿಡ ನೆಡೋದು. ಗಿಡ ನೆಟ್ಟು ನಾನು 1-2 ವರ್ಷ ಅದಕ್ಕೆ ನೀರು ಹಾಕಿದ್ದೀನಿ, ಡ್ರಿಪ್ ಇರಿಗೇಷನ್ ಮಾಡಿ 2 ವರ್ಷ ಮಾತ್ರ. ಹಾಗಾಗಿ 1ನೇ ವರ್ಷದಲ್ಲೇ ಗಿಡದಲ್ಲಿ ಹೂ ಬಿಡಲಿಕ್ಕೆ ಶುರುವಾಯಿತು. ಅದಕ್ಕೆ ಅವ್ರದ್ದು ನನಗೆ ಮೊದಲೇ ಇದಿತ್ತು, 1ನೇ ವರ್ಷದ ಹೂ ಕೀಳಬೇಕು ಅಂತ. ಹಾಗೆ 1ನೇ ವರ್ಷದ ಹೂ ಎಲ್ಲ ಕಿತ್ತು, 2ನೇ ವರ್ಷದಲ್ಲಿ ನನಗೆ ಸಾಧಾರಣ 1.5 ಕೆಜಿ ಬಂತು ಒಂದು ಗಿಡದಲ್ಲಿ, ಬರೀ 2ನೇ ವರ್ಷದಲ್ಲೇ ಬಂತು ಫಸಲು. 4ನೇ ವರ್ಷಕ್ಕಾಗುವಾಗ 2 ಕೆಜಿ ಬಂತು ಒಂದು ಗಿಡಕ್ಕೆ. ಆವಾಗ ಬೆಲೆ ಸ್ವಲ್ಪ ಕಮ್ಮಿ ಇತ್ತು, ಆದರೂ ಒಳ್ಳೆ ಬೆಲೆ ಬಂತು ನನಗೆ. ಸಾಧಾರಣ 1.6 ಕ್ವಿಂಟಲ್ ಬೀಜ ಆಗಿದೆ 200 ಗಿಡದಿಂದ. 6 ಕ್ವಿಂಟಲ್ ಬೀಜ ಹಾಗೆ ಬರ್ತಾ ಬರ್ತಾ ಈಗ ಸ್ವಲ್ಪ ಇಳುವರಿ ಸ್ವಲ್ಪ ಕಮ್ಮಿ ಆಗಿದೆ. ಗೊಬ್ಬರ ಹಾಕೋದು ಮತ್ತು ನನಗೆ ಸ್ವಲ್ಪ ಪ್ರಾಯ ಕೂಡ ಆಯಿತು, ಇವಾಗ ಸ್ವಲ್ಪ ಕಡೆ ಹೋಗೋದೆಲ್ಲ ಕಮ್ಮಿ ಆಯಿತು. ಆದರೂ ಕೂಡ ಗಿಡ ಈಗ ಒಳ್ಳೆಯದುಂಟು, ಆದರೂ ದಿನಕ್ಕೆ 1 ಸಾರಿ ಖಂಡಿತ ಹೋಗ್ತೀನಿ. ಆಮೇಲೆ ಈಗ ಪ್ರೂನಿಂಗ್ ಮಾಡುವಂಥದ್ದು ಅಥವಾ ಗಿಡ ಸವರುವಂಥದ್ದು ಇದು ಹೇಗೆ, ಯಾವ ಸಂದರ್ಭದಲ್ಲಿ ಮಾಡೋದು? ಈ ಪ್ರೂನಿಂಗ್ ಗಿಡ ಸವರೋದು 1 ಮಳೆ ಬರಬೇಕು, ಅಂದರೆ ಸಾಧಾರಣ 10 ತಾರೀಕಿನ ನಂತರ ಮಳೆ ನೋಡಿಕೊಂಡು 1-2 ಮಳೆ ಬಿದ್ದರೆ ಕೂಡಲೇ ಅದನ್ನು ಪ್ರೂನಿಂಗ್ ಮಾಡಬೇಕು, ಅಂದರೆ ತುದಿ ಕಟ್ ಮಾಡುವುದು. ಯಾವುದು ಎಷ್ಟು ಒಂದೂವರೆ ಮೀಟರ್ ನಾವೆಲ್ಲ ಪೇಟೆಯಲ್ಲಿ ನೋಡ್ಬೋದು ಕ್ರಾಟನ್ ಗಿಡ ಕಟ್ ಮಾಡ್ತಾರೆ, ಅದೇ ಥರ ಸ್ವಲ್ಪ ಚಂದ ಗಿಡ ಕೂಡ ಸ್ವಲ್ಪ ಚಂದ ಆಗ್ತದೆ. 1 ಗೆಲ್ಲು ಕೂಡ ಇರಬಾರ್ದು? 1 ಗೆಲ್ಲಿಲ್ಲ, ಎಲ್ಲ ತೆಗೆಯಿದೆ. ಕಟ್ ಮಾಡಿದ ನಂತರ ಏನು ಮಾಡೋದು? ಕಟ್ ಮಾಡಿದ ನಂತರ ಗೊಬ್ಬರ ಕೊಡೋದು. ಹೌದು, ಸ್ವಲ್ಪ ದಪ್ಪದ ಗೆಲ್ಲುಂಟು, ಅದಕ್ಕೆ ನಮ್ಮ ಇದು ಬೋರ್ಡ್ ಪೇಸ್ಟ್ ಮಾಡಿ ಸ್ವಲ್ಪ ಹಚ್ಚಬೇಕು. ಯಾಕೆ ಹಾಕೋದು ಅದು? ಇಲ್ಲದ್ರೆ ಈ ಅದರೊಳಗೆ ನೀರು ಹೋಗಿ ಗಿಡ ಭವಿಷ್ಯ ಸಾಯ್ಬೋದು ಅಂತ. ಅದರೊಳಗೆ ನಾವು ಕಟ್ ಮಾಡಿದ ಜಾಗ ಉಂಟಲ್ಲ, ಅದರೊಳಗೆ ಮಳೆ ನೀರು ಹೋಗ್ತದೆ, ಅದಕ್ಕಾಗಿ ಪೇಸ್ಟ್ ಹಚ್ಚಿಬಿಟ್ರೆ ಗಮ್ ಹಾಕಿದಾಗೆ ಬಂದ ನೀರು ಒಳಗಡೆ ಹೋಗೋದಿಲ್ಲ. ಆಮೇಲೆ ಈಗ ಕತ್ತರಿಸಿದ ನಂತರ ಮಳೆಗಾಲದಲ್ಲಿ ಅದರ ಚಿಗುರುತ್ತದೆ, ಎಲ್ಲ ಚಿಗುರನ್ನು ಬಿಡ್ಲಿಕ್ಕೆ ಉಂಟು ಅಥವಾ ಏನಾದರೂ ಅದನ್ನು ಪುನಃ ಕತ್ತರಿಸ್ಲಿಕ್ಕುಂಟು? ಇಲ್ಲ ಇಲ್ಲ, ಆ ವರ್ಷಕ್ಕೆ ಏನಿಲ್ಲ. ಆಮೇಲೆ ಸಾಧಾರಣ ಆಗಸ್ಟು ಸೆಪ್ಟೆಂಬರ್ ಆಗುವಾಗ ಒಳ್ಳೆ ಚಿಗುರು ಬರ್ತದೆ, ಚಿಗುರು ಬಂದ ಕೂಡಲೇ ಅದರೊಟ್ಟಿಗೆ ಹೂ ಕೂಡ ಬರುತ್ತದೆ, ಒಳ್ಳೆ ಚಿಗುರಾದ ಕೂಡಲೇ ಹೂ ಬಿಡ್ತದೆ. ಚಿಗುರಿನ ಜೊತೆ ಜೊತೆಗೆ ಟೀ ಸೊಳ್ಳೆ ಕೂಡ ಬರೋದಿಲ್ವ? ಬರ್ತದೆ. ಅದಕ್ಕೆ ನಾವೊಂದು ಸಾಧಾರಣ ಚಿಗುರು ಬರುವಾಗ ಒಂದು ಸಲ ಒಂದು ಸ್ಪ್ರೇ ಕೊಡಬೇಕಾಗ್ತದೆ, ನಾವು ಮೊನೋಕ್ರೋಸೋಫಾಟಿಸ್ ಅಂತ ಒಂದು ಮೊನೋಕ್ರೋಟೋಫಾಸಿಸ್, ಅದು ಒಂದು 200 ಲೀಟ್ರಿಗೆ 200 ml ಹಾಕಿ ಒಂದು ಸ್ಪ್ರೇ ಕೊಡಬೇಕು. ಆಮೇಲೆ 1 ತಿಂಗಳು ಬಿಟ್ಟು ಆಮೇಲೆ ಸಾಧಾರಣ ಹೂ ಬರುವಾಗ ಅದೇ ಕಂಟಿನ್ಯೂ ಸ್ಪ್ರೇ ಇನ್ನೊಂದು ಸ್ಪ್ರೇ ಕೊಡಬೇಕು. ಆಮೇಲೆ ಗೊಬ್ಬರ ಕೊಡೋದ್ರ ಬಗ್ಗೆ ಹೇಳಿ, ಏನೇನು ಗೊಬ್ಬರ ಕೊಡ್ತೀರಿ ಮತ್ತು ಯಾವಾಗ ಕೊಡೋದು? ಅದೇ ಗೊಬ್ಬರ ಸಾಧಾರಣ ನಾವು ಜೂನು ಮತ್ತು ಸೆಪ್ಟೆಂಬರ್, ಜೂನ್ ಅಂದರೆ ಮಳೆ ಬರುವಾಗ 1 ಸಾರಿ ಒಂದು ಗಿಡಕ್ಕೆ 1/2 ಕೆಜಿ ಫ್ಯಾಕ್ಟಂಪೋಸ್, ಒಂದ್ಸಲ ಜೂನ್ ಫಸ್ಟಿಗೆ ಆಕ್ಟಂಪಸ್ ಕೊಡೋದು, ಆಮೇಲೆ ಮಳೆ ನಿಲ್ಲುವಾಗ ಸಾಧಾರಣ ಸೆಪ್ಟೆಂಬರ್, ಅದು ಯೂರಿಯಾ ಪೊಟ್ಯಾಶಿ ರಾಕ್ ಮೂರು, 200 ಗ್ರಾಮ್ಸ್ ರಾಕ್ ಮತ್ತು ಪೊಟ್ಯಾಶಿ, 100 ಗ್ರಾಮ್ಸ್ ಯೂರಿಯಾ, ಇವು ಮಿಕ್ಸ್ ಮಾಡಿ ಅರ್ಧ ಕೆ ಜಿ ಅದು ಒಂದು ಕೊಟ್ಟು ಬಿಡೋದು. ಅಂದರೆ ಅದು ರಬ್ಬರ್ಗೆ ಹಾಕಿದಾಗೆ ಕೊಡೋದು, ಅದು ಮಣ್ಣು ಸ್ವಲ್ಪ ಕಣಿ ಮಾಡಿ ಆಮೇಲೆ ಗೊಬ್ಬರ ಹಾಕಿ ಅದನ್ನು ಮುಚ್ಚಿಬಿಟ್ರೆ ಮುಗಿತಳ್ಳಿಗೆ. ಹಟ್ಟಿ ಗೊಬ್ಬರ ಏನಾರು ಹಾಕ್ತೀರಾ ಮತ್ತೆ? ಇಲ್ಲ, ಆಮೇಲೆ ಹಾಕಿಲ್ಲ. ಆಮೇಲೆ ಸೆಗಣಿ ಮಾತ್ರ ಒಂದು 2-2 ಕೆ ಜಿ ಒಂದು ಸಲ ಸೆಗಣಿ ಹಾಕಿದ್ದೀನಿ, ಬರೀ ಸೆಗಣಿ. ಈ ಕಾಂಡ ಕೊರಿಯುವ ಹುಳ ಇನ್ನೊಂದು ಸಮಸ್ಯೆ, ಇದರಲ್ಲಿ ಕೂಡ ಬರ್ತದ? ಆದರೆ ನನಗೆ ಅದು ಆ ಸಮಸ್ಯೆ ಬರಲೇ ಇಲ್ಲ, ಬರಲೇ ಇಲ್ಲ. ಒಂದು ಗಿಡ 2 ಗಿಡ ಏನೋ ಹೋಗಿದೆ ಅದು ಬಂದು, ಅದು ಗಿಡ ಆವಾಗಲೇ ನಾನು ಬೇರೆ ತಂದು ನಟ್ಟು ಎಲ್ಲ ಸರಿಯಾಗಿದೆ. ಅಂದರೆ ಅದು ಕಾಂಡ ನನಗೆ ಅಷ್ಟು ಏನು ಬಂದಿಲ್ಲ. ಅದು ಈಗ ಬೀಜದಿಂದ ಅಭಿವೃದ್ಧಿಪಡಿಸಿರುವ ಗಿಡಕ್ಕೂ ಈ ಕಸಿ ಗಿಡಕ್ಕೂ ಏನು ವ್ಯತ್ಯಾಸ? ಅಂದರೆ ಕಸಿ ಗಿಡದಲ್ಲಿ ಇಳುವರಿ ಜಾಸ್ತಿ ಬರ್ತದೆ ಅಂತ ನನ್ನ ಅನುಭವ. ಅದು ಪ್ರೂನಿಂಗ್ ಮಾಡಿ ಗೊಬ್ಬರ ಕೊಟ್ಟರೆ ಬರ್ತದೆ. ಆಮೇಲೆ ಮೊದಲೆಲ್ಲ ಇಲ್ಲಿ ಹಳ್ಳಿಯಲ್ಲಿ ಗಿಡ ಮಾಡಿ ನಡ್ತಾಯಿದ್ರು, ಅದು ನಮಗೆ ಫಸಲು ಬರಬೇಕಿದ್ರೆ ತುಂಬ ಸಮಯ ತೆಗೆದುಕೊಳ್ತಾ ಇತ್ತು, ದೊಡ್ಡ ಮರ ಆಗ್ತಾ ಇತ್ತು. ಇದು ಈಗ ಇದೇನೂ ಇಲ್ಲ, ನಾವು ಪ್ರೂನಿಂಗ್ ಮಾಡ್ತಾ ಇದ್ರೆ ಕೊಯ್ಲಿಕ್ಕೆ ಏನು ಕಷ್ಟ ಇಲ್ಲ, ಮತ್ತೆ ಆರಿಸ್ಕೊಂಡು ಆಚೆ ಈಚೆ ಹೋಗ್ಲಿಕ್ಕೆ ಎಲ್ಲ ಏನು ಅಡ್ಡ ಏನು ಬರುವುದಿಲ್ಲ, ತುಂಬ ಸುಲಭ ಆಗ್ತದೆ. ಒಂದು ಎಕರೆಯಿಂದ ನಿಮಗೆ ಎಷ್ಟು ಕ್ವಿಂಟಲ್ ಹೇಳಿದ್ರಿ? 6.5 ಕ್ವಿಂಟಲ್ ಬಂದಿದೆ. 6.5 ಕ್ವಿಂಟಲ್ ಇಳುವರಿ ಬಂದಿದೆ. ಹಾ, ಸರಿ, ಈಗ ರಬ್ಬರ್ ಕೃಷಿಯ ಬಗ್ಗೆ ಹೇಳಿ. ಗಿರು ಕೃಷಿಯನ್ನಂತೂ ಭಾಳ ಉತ್ಸಾಹದಿಂದ ಮಾಡ್ತಾ ಇರಿ, 10 ವರ್ಷದಿಂದ ಮಾಡ್ತಾ ಇದ್ರಿ ರಬ್ಬರ್ ಕೃಷಿ. ರಬ್ಬರ್ ಕೃಷಿ ಅಂದರೆ ನಾನು ರಬ್ಬರ್ ಕೃಷಿ ಮಾಡುವಾಗ ಆವಾಗ ಕೆ ಜಿಗೆ 300 ರೂಪಾಯಿ ಇತ್ತು. ಹಾಗಾಗಿ ನಾನು ಎಲ್ಲ ಈ ಬಹುಶಃ ಈಗ ಅಡಿಕೆ ಮರ ನೆಟ್ಟಿದ್ರೆ ಈಗ ತುಂಬ ಅಡಿಕೆ ಬರ್ತಿತ್ತು. ಆವಾಗ 300 ಉಂಟಂತ ಹೇಳಿ ರಬ್ಬರೇ ಹಾಕಿಬಿಟ್ಟೆ ಎಲ್ಲ. ನಾನು ಸಾಧಾರಣ 1200 ಗಿಡ ಹಾಕಿದ್ದೀನಿ. ಆಮೇಲೆ 2 ವರ್ಷ ಎಲ್ಲ ಒಳ್ಳೆ ಇದು ಬಂತು, ಮತ್ತೆ ರೇಟ್ ಕಮ್ಮಿ ಆಗಿ ಈಗ 120 ರೂಪಾಯಿಗೆ ಬಂತು. ಆವಾಗ ಇದರಲ್ಲಿ ಸ್ವಲ್ಪ ನಮಗೆ ಈ ಉತ್ಸಾಹ ಸ್ವಲ್ಪ ಕಮ್ಮಿ ಆಯಿತು ಈಗ ಒಂದು 2-3 ವರ್ಷದಿಂದ. ಹಾಗಾಗಿ ಅದರ ಹತ್ತಿರನೇ ಹೋಗಿರಲಿಲ್ಲ ನಾನು. ಏನು 2 ವರ್ಷ ಗೊಬ್ಬರ ಹುಟ್ಟಿಲ್ಲ, ಏನು ಮಾಡಲಿಲ್ಲ. ಟ್ಯಾಪಿಂಗ್ ಮಾಡ್ತಿರಲಿಲ್ಲ? ಇಲ್ಲ ಇಲ್ಲ, ಟ್ಯಾಪಿಂಗ್ ಕೂಡ ಮಾಡಲಿಲ್ಲ. ಆಮೇಲೆ ನನಗೆ ಅದೇ, ಆದರೆ ನನ್ನ ಗುಡ್ಡದ ಮಣ್ಣು ಸ್ವಲ್ಪ ಒಳ್ಳೆ ಮಣ್ಣು ಕಪ್ಪು ಮಣ್ಣಾಗಿ ಗಿಡ ನಾನು ಗೊಬ್ಬರ ಹಾಕದಿದ್ದರೂ ಗಿಡ ಏನು ಹಾಳಾಗಿಲ್ಲ, ಒಳ್ಳೇದು ಬಂತು. ಆಮೇಲೆ ನಾನು ಸಾಧಾರಣ ಈಗ 10 ವರ್ಷ ಆಯಿತು. ಈ ವರ್ಷ ನನಗೆ ನನ್ನ ಸಂಬಂಧಿಕ ಮತ್ತು ಸ್ನೇಹಿತ ಕೊಮ್ಮಂಡ ಮಾಬಲ್ ಶೆಟ್ಟಿ ಅಂತ, ಅವ ನನ್ನನ್ನು ಏನೂ ಕೂತುಕೊಳ್ಳಿಕ್ಕೆ ಬಿಡದೆ ರಬ್ಬರ್ ಗುಡ್ಡಕ್ಕೆ ತಗೊಂಡೋಗಿ ನೀವು ಅಣ್ಣ ರಬ್ಬರ್ ಟ್ಯಾಪಿಂಗು ಮಾಡ್ಪಡೆ ಅಂತ ಹೇಳಿ ನನ್ನನ್ನು ಅಷ್ಟು ಉಮೇದು ಮಾಡಿ ಈ ವರ್ಷ ನಾನು ಟ್ಯಾಪಿಂಗ್ ಶುರು ಮಾಡಿದೆ. ಅಂದರೆ ಇವಾಗ ಸಾಧಾರಣ 800 ಗಿಡ ಈಗ ಟ್ಯಾಪಿಂಗ್ ಆಗ್ತಾ ಉಂಟು. 800 ಗಿಡ ಈಗ 120 ರೂಪಾಯಿ ಇದ್ದರೂ ಕೂಡ ಅದು ಲಾಭದಾಯಕ ಇವಾಗ? ಹಾಂ, ಇವಾಗ ಆದರೆ ಜಾಸ್ತಿ ಇದ್ದರೂ ಸ್ವಲ್ಪ ಉಳಿತಾಯ ಆಗ್ತದೆ. ಅಂದರೆ ನಾನು ಈ ವರ್ಷ ಇದು ಪ್ರಾರಂಭದ ವರ್ಷ ಎಲ್ಲ ಹೇಳ್ತಾ ಇದ್ದಾರೆ ರಬ್ಬರಲ್ಲಿ ಅಷ್ಟು ಲಾಭದಾಯಕ ಅಲ್ಲ ಅಂತ. ಕನಿಷ್ಠ 200 ರೂಪಾಯಿ ಆದರೂ ಇದ್ರೂ ನಿಮಗೆ ಲಾಭದಾಯಕ? ಹಾಂ, 200 ಅಲ್ಲ, ಒಂದು 175 ಬಂದರೆ ಲಾಭದಾಯಕ ಕೃಷಿ ಖಂಡಿತ ಅಂತ ಹೇಳ್ತಾರೆ. ಹಾಗಾಗಿ ನಾನು ಈಗ ಅದೇ ಎಲ್ಲ ಈ ಅದಕ್ಕೆ ಮಿಷನರಿ ಇದು ಸಾಧಾರಣ ಈಗ 1 ಲಕ್ಷ ಖರ್ಚಾಯಿತು ನನಗೆ. ಅಂದರೆ ಟ್ಯಾಪಿಂಗಿನವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಬೇಕು, ಆಮೇಲೆ ಮಿಷನರಿ ಶೆಡ್ ಮತ್ತು ಅದಕ್ಕೆ ಸ್ಮೋಕ್ ಹೌಸ್ ಅಂತ ಹೇಳಿ ಎಲ್ಲ ಮಾಡ್ತಾ ಈಗ ಬಂದು ಸಾಧಾರಣ ಈಗ ಅದರಲ್ಲಿ ಕೂಡ ನನಗೆ ಈಗ ಏನೋ ಒಂದು ತುಂಬ ಉತ್ಸಾಹ ಬಂದುಬಿಟ್ಟಿದೆ ರಬ್ಬರ್ನಲ್ಲಿ ಕೂಡ. ಅಂದರೆ ಖಂಡಿತ ಇದರಲ್ಲಿ ನಾನು ಯಶಸ್ವಿ ಆಗ್ತೇನೆ ಅಂತ. ಈ ಯಾವುದೇ ಸಂದರ್ಭದಲ್ಲಿ ಈ ರಬ್ಬರ್ ಮರ ಬೇಡ, ಅದನ್ನು ತೆಗೆದು ಗೇರು ಗಿಡ ಹಾಕುವಂತ ಏನಾದರೂ ಯೋಚನೆ ಬರ್ತದ? ಬಹುಶಃ ನಂದು ಒಂದು ನನ್ನ ತಂದೆ ತಾತ ಎಲ್ಲರೂ ಒಂದು ನನಗೆ ಮೊದಲೇ ಅವ್ರದ್ದೊಂದು ಕಿವಿ ಮಾತು ಹೇಳ್ತಾ ಇದ್ದಾರೆ, ಮಾಡಿದ ಕೃಷಿಯನ್ನು ಹಾಳು ಮಾಡಬೇಡ. ಒಂದು ಅದೇ ನನಗೆ ಈಗ ತಲೆಯಲ್ಲಿರು. ನಾನು ಇಲ್ಲದಿದ್ದರೆ ಇವಾಗ 3 ವರ್ಷಕ್ಕೆ ತುಂಬ ರಬ್ಬರ್ ಗಿಡ ಎಲ್ಲ ತೆಗೆದು ಅಡಿಗೆ ಮರ ಹಾಕಬೇಕಿತ್ತು. ಆದರೆ ನಾನು ನಟ್ಟ ಗಿಡ ಅದನ್ನು ಕಡಿಲಿಕ್ಕೆ ಮನಸ್ಸು ಬರಲಿಲ್ಲ. ಆದರೆ ಮುಂದಕ್ಕೆ ಇನ್ನೊಂದು ದಿನ ಅದು ನಮಗೆ ಖಂಡಿತ ನಮ್ಮನ್ನು ಮೇಲೆ ತರ್ತದೆ ಅಂತ ಅದೊಂದು ನಮ್ಮ ಆತ್ಮವಿಶ್ವಾಸ ಖಂಡಿತ ಉಂಟು ನನಗೆ. ಸರಿ, ಈಗ ಅಡಿಕೆ ಕೃಷಿಯ ಬಗ್ಗೆ ಹೇಳಿ, ಇದರ ಒಂದು ಖುಷಿ, ಅದರ ಒಂದು ಸಮಸ್ಯೆಗಳು. ಹಾಂ, ಮತ್ತೊಂದು ಅಡಿಕೆ ಕೃಷಿಯಲ್ಲಿ, ಅಡಿಕೆ ಕೃಷಿ ಸಾಧಾರಣ ನಮ್ಮ ತಾತನ ಕಾಲದಿಂದ ಬಂದದ್ದು ಕೃಷಿ ಅಂದರೆ ಅಡಿಕೆ ಭತ್ತ. ಬಹುಶಃ ಈಗ ಭತ್ತದ ಕೃಷಿ ಸ್ವಲ್ಪ ಕಷ್ಟ ಕಡಿಮೆ ಆಗಿದೆ. ಈಗ ಈ ಅಡಿಕೆ ಕೃಷಿಯಲ್ಲಿ ಸಾಧಾರಣ ಈಗ ನಾನು ನನ್ನ ಅನುಭವ ಪ್ರಕಾರ ಸಾಧಾರಣ ಅಡಿಕೆ ಮರ ಒಂದು 30-35 ವರ್ಷದವರೆಗೆ ಒಳ್ಳೆ ಫಸಲು ಬರ್ತದೆ. ಆಮೇಲೆ ಇವಾಗ ನಾನು ನನ್ನ ಅನುಭವ ಪ್ರಕಾರ ಅಷ್ಟಾದ ಕೂಡಲೇ ಆ ಮರವನ್ನು ಪೂರ್ತಿ ತೆಗೆದು ಪುನಃ ಮೊದಲಿಂದ ಹೊಸ ಗಿಡ ನಟ್ಟು ಮಾಡಿದರೆ ಖಂಡಿತ ನಮಗೆ ಲಾಭ ಉಂಟು. ಅಂದರೆ ನಾನು ಈಗ ಅದೇ ಕಳೆದ ವರ್ಷ ಒಂದು 800 ಗಿಡ ತೆಗೆದಿದ್ದೀನಿ. ನನ್ನಲ್ಲಿ ಸಾಧಾರಣ 3,000 ಅಡಿಕೆ ಮರ ಉಂಟು. ಅದರಲ್ಲಿ 800 ಗಿಡ ಪೂರ ತೆಗೆದು ಅದಕ್ಕೆ ಒಂದು 2 ಅಡಿ ಹೊಸ ಮಣ್ಣು ಹಾಕಿ ಆಮೇಲೆ ಕಳೆದ ವರ್ಷ ನಟ್ಟಿದ್ದೇನೆ. ಬಹುಶಃ ಇನ್ನು ಬರುವ ವರ್ಷ ಇಲ್ಲ ಮುಂದಿನ ವರ್ಷಕ್ಕೆ ಖಂಡಿತ ಫಸಲು ತೆಗಿತೀನಿ ಅದರಲ್ಲಿ. ಈಗ ಅಡಿಕೆಯಲ್ಲಿಯೂ ಕೂಡ ಬೇರೆ ಬೇರೆ ತಳಿಗಳಿವೆ. ಈಗ ಸೌತ್ ಕೆನರಾ ಒಂದು ಟಾಲ್ ಅಥವಾ ಎತ್ತರದ ತಳಿ ಅಲ್ಲದೆ ಮಂಗಳ ಇದೆ, ಮತ್ತು ಇಂಟ್ರೆಸ್ಟಿ ಅಂತ ಇತ್ತೀಚೆಗೆ ಕೇಳ್ತಾ ಇದ್ದೀವಿ, ಆಮೇಲೆ ಮೋಹಿತ್ ನಗರ ಅಂತ ಇದೆ. ನಿಮ್ಮ ಆಯ್ಕೆ ಯಾವುದು? ನಂದು ಮಂಗಳ. ಮಂಗಳ ಅಂದರೆ ನಾನು 30 ವರ್ಷಕ್ಕೆ ಮೊದಲು ಒಂದು 800 ಮಂಗಳ ಗಿಡ ಹಾಕಿದ್ದೀನಿ. ಸಾಧಾರಣ ಈಗ ಕೂಡ ಅದರಲ್ಲಿ ಫಸಲು ಉಂಟು. ಅದೇ ಮಂಗಳ ಗಿಡದಿಂದ ಬೀಜ ನಾನೇ ಮಾಡಿ ಗಿಡ ಮಾಡಿ ಇವಾಗ 800 ಗಿಡ ಹೊಸ ಗಿಡ ನಟ್ಟಿದ್ದೀನಿ ಕಳೆದ ವರ್ಷ. ಇನ್ನು 3ನೇ ವರ್ಷದಲ್ಲಿ ಖಂಡಿತ ಅದರಿಂದ ಫಸಲು ತೆಗಿತೀನಿ. ಈಗ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಹಾಕ್ಕೊಂಡಿದ್ದೀರಾ ಹೇಗೆ? ಇಲ್ಲ, ನಾನು ಸ್ಪ್ರಿಂಕ್ಲರೇ ನಾನು ಆಯ್ಕೆ ಮಾಡಿದ್ದೀನಿ. ಡ್ರಿಪ್ ಅಂದರೆ ಬಹುಶಃ ನಾವು ದಿನ ಅದು ಬ್ಲಾಕ್ ಆಗ್ತದೆ, ಮತ್ತು ಅದಕ್ಕೆ ಅಲ್ಲಿ ಫಿಲ್ಟರ್ ಹಾಕ್ತಾರೆ. ಆದರೂ ನಾವು ನಮಗೆ ಸಮಾಧಾನ ಆಗೋದಂದರೆ ಅದು ನೀರಲ್ಲಿಗೆ ಬುಡಕ್ಕೆ ಬೀಳ್ತದೆ ಇಲ್ವೋ ಅಂತ ನಮಗೆ ಕಾಣಬೇಕು. ಹಾಗಿದ್ರೆ ನಾವು ದಿನ ಒಂದ್ಸರಿ ಹೋಗಲೇಬೇಕು ಡ್ರಿಪ್ ಲೈನಲ್ಲಿ. ಹಾಗಾಗಿ ನಾನು ಸ್ವಲ್ಪ ಸ್ಪ್ರಿಂಕ್ಲರಲ್ಲಿ, ಅಂದರೆ ನನಗೆ ನೀರು ಕೂಡ ಅಷ್ಟು ತೊಂದರೆ ಇಲ್ಲ. ಅಂದರೆ ಸ್ಪ್ರಿಂಕ್ಲರು ನಮಗೆ ಇಲ್ಲಿ ಅಂಗಳದಿಂದ ನೋಡುವಾಗಲೇ ನೀರು ಹೋಗ್ತದೋ ಇಲ್ವೋ ಅಂತ ಗೊತ್ತಾಗುತ್ತೆ. ಕಾಳುಮೆಣಸು ಮಿಶ್ರ ಬೆಳೆಗೆ ಹಾಕೊಂಡಿದ್ರೆ? ಹೌದು, ಕಾಳುಮೆಣಸು ತುಂಬ ಹಾಕಿದ್ದೀನಿ. ಕಸಿ ಗಿಡ ಅಂತ ಉಂಟಾ? ಕಸಿ, ಹೌದು, ಕಸಿ ಗಿಡ ತಂದಿದ್ದೇನೆ ಪುತ್ತೂರಿಂದ. ಏನಾದರೂ ವಿಶೇಷತೆ ಕಸಿ ಗಿಡ? ಕಸಿ ಗಿಡದ್ದು ಅದು ಒಳ್ಳೆ ಫಸಲು ಬರ್ತದೆ, ಮತ್ತು ಅದರ ಕೋಡು ಎಲ್ಲ ತುಂಬ ಉದ್ದ ಇರ್ತದೆ, ಮತ್ತು ಕಾಯಿ ಕೂಡ ಸ್ವಲ್ಪ ದಪ್ಪಗಿರ್ತದೆ. ಕೊಳೆ ರೋಗವು ಕೂಡ ಕಡಿಮೆ? ಸ್ವಲ್ಪ ಅದಕ್ಕೆ ಕೊಳೆ ರೋಗ ಬರ್ತದೆ. ಅಂದರೆ ನಾವು 2 ಸಲ ಬೋರ್ಡ್ ಮಿಕ್ಸರ್ ಸ್ಪ್ರೇ ಮಾಡಲೇಬೇಕು ಬಳ್ಳಿಗೆ. ಹಾಗಿದ್ರೆ ಮಾತ್ರ ಅದು ಸ್ವಲ್ಪ, ಇಲ್ಲದೇ ಅದು ಸ್ವಲ್ಪ ಉಳಿಯುವುದು ಕಷ್ಟ. ಆಮೇಲೆ ಧೀರಣ್ರಯ್ಯವರು, ಈಗ ಹೊಸದಾಗಿ ಈ ಗೇರು ಕೃಷಿಯನ್ನು ಮಾಡುವವರಿಗೆ ನಿಮ್ಮ ಒಂದು ಸಲಹೆ ಏನು? ಈಗ ಹೊಸದಾಗಿ ಗೇರು ಗಿಡ ಮಾಡುವವರು ಅಂದರೆ ಈಗ ನಾನು 3 ಮೀಟರ್ಗೆ ಹಾಕಿದ್ದೀನಿ. ಆದರೆ ನನ್ನ ಈಗ ಅನುಭವದ ಪ್ರಕಾರ ಅದನ್ನೊಂದು 5 ಮೀಟರ್ಗೆ ಮಾಡೋದು ಒಳ್ಳೆಯದು ಅಂತ. ಅಂದರೆ ಅದು ಸ್ವಲ್ಪ ನಮಗೆ ಪ್ರೂನಿಂಗ್ ಸ್ವಲ್ಪ ಓಡಾಡಲಿಕ್ಕೆ ಆಗ್ತದೆ, ಮತ್ತು ಪ್ರೂನಿಂಗ್ ಅಷ್ಟು ಸಂದು ಮಾಡಬೇಕಂತಿಲ್ಲ. ಬಹುಶಃ ಗೇರು ಬೀಜ ಕೂಡ ಒಳ್ಳೆ ಜಾಸ್ತಿ ಬರ್ಬೋದು, ಅಂದರೆ ಗೆಲ್ಲು ಸ್ವಲ್ಪ ದೂರಕ್ಕೆ ಬರ್ತದೆ, ಹಾಗೆ ಅದರಲ್ಲಿ ಸ್ವಲ್ಪ ಫಸಲು ಜಾಸ್ತಿ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಬಹಳ ಸಂತೋಷ ಧೀರಣ್ರಯ್ಯವರೇ. ಅಡಿಕೆ ಕೃಷಿ ಮತ್ತು ವಿಶೇಷವಾಗಿ ನೀವು ಗೇರು ಕೃಷಿಯನ್ನು ಮಾಡಿಕೊಂಡು ಬಂದಂಥವರು, ಅದು ಕಳೆದ 10 ವರ್ಷಗಳಿಂದ ಒಂದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಥವಾ ಅಧಿಕ ಒಂದು ಇಳುವರಿ ಕೊಡುವಂತಹ ಒಂದು ತಳಿಯನ್ನು ಹಾಕ್ಕೊಂಡು ನೀವು ಬೇಸಾಯವನ್ನು ಮಾಡ್ತೀರಿ, ಪ್ರೂನಿಂಗ್ ಮಾಡಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗೇರು ಕೃಷಿ ಅನುಭವದ ಕುರಿತು ಪಿ ಧೀರಣ್ಣ ರೈ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈಗ ಜಿ ನಾಗೇಂದ್ರ ಮಯ್ಯ ಅವರ ಅಡುಗೆ ಮತ್ತು ಕೃಷಿ ಅನುಭವದ ಕುರಿತು ಮಾತುಕತೆಯನ್ನು ಕೇಳೋಣ. ನಾಗೇಂದ್ರ ಮಯ್ಯ ಅವರೇ, ನಮಸ್ಕಾರ. ನಮಸ್ಕಾರ. ಅಡುಗೆ ಹೇಗೆ ನಡೀತಾ ಇದೆ? ಸುಮಾರಾಗಿ ನಡೀತಾ ಇದೆ. ಸಾಮಾನ್ಯ ಎಷ್ಟು ಜನರ ಒಂದು ಅಡುಗೆ ತಯಾರಿ ಮಾಡ್ತೀರಿ ನೀವು? 2,000. 2,000? ಈಗ ಪೂರ್ವ ಸಿದ್ಧತೆ ಅಂದ್ರೆ ಏನೇನು ಬೇಕಾಗ್ತದೆ ಅಡಿಗೆ ತಯಾರಿಗೆ? ಈಗ ನಾ ಇವತ್ತು ಒಂದು ಮದುವೆ ಊಟ ಇದೆ ಅಂತ ಇಟ್ಕೊಳ್ಳಿ, ಎಷ್ಟು ಗಂಟೆ ಮೊದಲೇ ನೀವು ಪ್ರಾರಂಭ ಮಾಡಬೇಕು, ಯಾವ ರೀತಿ ಒಂದು ಯೋಜನೆ ಮಾಡ್ಕೋತೀರಿ? ನಾಳೆ ಮದುವೆ ಇದ್ರೆ ಇವತ್ತು ಸಾಯಂಕಾಲ 5 ಗಂಟೆ ಹೋಗ್ತೀವಿ. ಸ್ವೀಟ್ ಆಗಬೇಕು, ತರಕಾರಿ ಆಗಬೇಕು, ಇದೆಲ್ಲ ಮಾಡಿ ಬರ್ತೀವಿ. ಸ್ವಲ್ಪ ಸ್ವೀಟಿನ ಬಗ್ಗೆ ಹೇಳಿಗ, ಜನರ ಬೇಡಿಕೆ ಯಾವ ರೀತಿ ಇರ್ತದೆ, ಯಾವ ಸ್ವೀಟಿಗೆ ಹೆಚ್ಚು ಡಿಮಾಂಡ್ ಇರುವಂತಹದ್ದು, ಮತ್ತೆ ಅದರ ಗುಣಮಟ್ಟ ಈ ಬಗ್ಗೆ ಎಲ್ಲ? ಕೆಲವರಿಗೆ ಹೋಳಿಗೆ ಇಷ್ಟ, ಕೆಲವರಿಗೆ ಲಾಡು ಇಷ್ಟ, ಒಬ್ರೊಬ್ಬರಿಗೆ ಒಂದೊಂದು ಇದು. ನಿಮ್ಗೆ ಮಾಡ್ಲಿಕ್ಕೆ ಯಾವ್ದು ಸುಲಭ? ಅದು ಲಾಡ್ ಮಾಡೋದ್ರ ಸುಲಭ, ಹೋಳಿಗೆ ಮಾಡೋದ್ರ 5 ಜನ 6 ಜನ ಅದಕ್ಕೆ ಬೇಕಲ್ಲ. ಹೋಳಿಗೆ ಸ್ವಲ್ಪ ಹಸಿ ಬಿಸಿಯೂ ಆಗ್ತದೆ, ಹರಿದೋಗೋದು ಜಾಸ್ತಿ. ಲಾಡಿನಲ್ಲಿ ಹಾಗೆಲ್ಲ ಸಮಸ್ಯೆ ಇಲ್ಲ? ಇಲ್ಲ, ಕಾಳು ಕರ್ದು ಹಾಕಿದ್ರೆ ಲಾಡು ಉಂಡೆ ಕಟ್ಟುತ್ತೆ ಅಷ್ಟೇ. ಈಗ ಲಾಡಿನ ಒಂದು ಉಂಡೆ ಕಟ್ಟಬೇಕಿದ್ರೆ ಸರಿಯಾಗಿ ಪಾಕ ಆಗ್ಬೇಕು ಅಂತ ಹೇಳ್ತೀವಿ, ಹೇಗೆ ಪಾಕ ಮಾಡೋದು? ಅದು ಏರ್ ಪಾಕ ಮಾಡ್ಕೊಂಡ್ರು ಸರಿ ಕರೆಕ್ಟ್ ಬರುತ್ತೆ. ಏರ್ ಪಾಕ ಅಂತಾಳೆ. ಏರ್ ಪಾಕ ಅಂದ್ರೆ ಸಕ್ಕರೆ ನೀರಿಗಾಗಿ ಕುದಿಸಿ ಪಾಕ, ದಪ್ಪ ಆಗ್ಬೇಕು, ತೆಳುವಾದ್ರೆ ಆಗೋದಿಲ್ಲ, ದಪ್ಪ ಇದ್ರೆ ಕರೆಕ್ಟ್ ಬರುತ್ತೆ. ಈಗ 1,000 ಜನರಿಗೆ ನೀವು ಅಡುಗೆ ಮಾಡಬೇಕು ಅಂತ ಇಟ್ಕೊಳ್ಳಿ, ಅಥವಾ 1,000 ಜಾಸ್ತಿ ಲಾಡು ಬೇಕಾಗ್ಬೋದು, ಆಮೇಲೆ ಪ್ಯಾಕೆಟ್ ಮಾಡಿ ಕೊಡ್ಲಿಕ್ಕೆಲ್ಲ ಬರ್ತದ? ಕೆಲವ್ರದ್ದು ಇರುತ್ತೆ, ಕೆಲವ್ರದ್ದು ಇರೋದಿಲ್ಲ. ಎಷ್ಟು ಬೇಕೋ ಅಷ್ಟೇ ಹೇಳ್ತಾರೆ. ಈ ಸಾಟು ಅಥವಾ ಬೇರೆ ಏನಾದ್ರು ಸ್ವೀಟ್ ಮಾಡೋದಿದ್ರೆ ಅದಕ್ಕೆ ಬೇರೆಯವರು ಇದ್ದಾರೆ, ನಾವಲ್ಲ. ನೀವಲ್ಲ, ನೀವು ಲಾಡು ಮತ್ತು ಹೋಳಿಗೆ ಸ್ಪೆಷಲಿಸ್ಟ್? ಸ್ಪೆಷಲಿಸ್ಟ್ ಏನಿಲ್ಲ, ಒಟ್ಟು ಕೆಲ್ಸಕ್ಕೆ ಹೋಗ್ತೀವಿ ಅಷ್ಟೇ. ಕೆಲಸಕ್ಕೆ ಹೋಗ್ತೀವಿ ಅಷ್ಟೇ, ಅದು ಕಾಂಟ್ರಾಕ್ಟರ್ ಬೇರೆ. ಈಗ ತರಕಾರಿ ಹೆಚ್ಚುವುದೆಲ್ಲ ನೀವೇ ಮಾಡುವಂತದ್ದು ಅಥವಾ ಅದಕ್ಕೆ ಬೇರೆ ಸಹಾಯಕರು ಇರ್ತಾರ? ನಾವು ಮಾಡ್ತೀವಿ, ಬೇರೆಯವರು ಇರ್ತಾರೆ. ಅದು ಈಗ 2 ಲಕ್ಷದಲ್ಲಿ ಜನ ಹಾಕೊಂತಾರೆ ಅವರು. 1,000 ಇದ್ರೆ 8 ಜನ 9 ಜನ ಹಾಕ್ತಾರೆ, 200 ಇದ್ರೆ 3 ಜನ ಮಾಡ್ತಾರೆ. ಹಾಗೆ ಅವಾಗ ಎಲ್ಲ ಕೆಲಸ ಮಾಡ್ಬೇಕಲ್ಲ. 2,000 ಜನ ಇದ್ರೆ 8 ಅಲ್ಲ 15 ಜನ ಬೇಕಾಗತ್ತೆ. ಅದು ಸ್ವೀಟ್ ಮೇಲೆ ಹೋಗುತ್ತೆ, ಸ್ವೀಟು, ಹೋಳಿಗೆ, ಮೈಸೂರು ಪಾಕು ಹಿಂಗಿದ್ದೆಲ್ಲ 3-4 ಸ್ವೀಟ್ ಇದ್ರೆ ಜನ ಜಾಸ್ತಿ ಬೇಕಲ್ಲ. ಈಗ ಮದುವೆಯ ಒಂದು ಅಡುಗೆ ತಯಾರಿಯಲ್ಲಿ ಇಂತಿದ್ದನ್ನ ಮೊದಲು ಮಾಡುವಂತದ್ದು, ಇದಕ್ಕಿಂತದ್ದನ್ನ ಆಮೇಲೆ ಮಾಡುವಂತದ್ದು ಅಂತ ಒಂದೇನಾದ್ರು ಲೆಕ್ಕಾಚಾರ ಏನಾದ್ರು ಉಂಟು, ಟೈಮ್ ಟೇಬಲ್ ಉಂಟು ಅದಕ್ಕೆ? ಇಲ್ಲ ಇಲ್ಲ ಇಲ್ಲ, ಅದಾಗ ಮಾಡ್ಕೊಂಡು ಹೋಗೋದಾ? ಅಷ್ಟೇ. ಮೊದಲು ಪಲ್ಯ ಮಾಡೋ ರೆಡಿ ಮಾಡೋದು ಅಂತ ಹಾಗೇನಾದ್ರು? ಅಲ್ಲ, ಪಲ್ಯ ತರಕಾರಿ ಎಲ್ಲ ಬೇಯಿಸ್ತೀವಿ, ಆಮೇಲೆ ಸಾರಿಗೆ ಬೇಳೆ ನೀರು ಇಟ್ಟುಕೊಂಡಿರ್ತೀವಿ, ಹೀಗೆ ಒಂದೊಂದೇ ಆಗ್ತಾ ಇರುತ್ತೆ. ಇದು ಆರಿ ಹೋಗೋದಾಗ ಏನ್ ಮಾಡ್ತೀರಿ? ಅಡಿಗೆ 10 ಗಂಟೆಗೆ ಅಡಿಗೆ ಮುಗಿದೋಯ್ತಪ್ಪ, 12 ಗಂಟೆಗೆ ಊಟಕ್ಕೆ ಬೇಕು. ಆರಿ ಹೋಗೋದಿಲ್ಲ, ಒಲೆ ಮೇಲೆ ಇರುತ್ತಲ್ಲ. ಒಲೆ ಮೇಲೆ ಇರ್ತದೆ ಪಲ್ಯ, ಒಂದು ಸ್ವಲ್ಪ ತಣ್ಣಗಾಗತ್ತೆ, ಮತ್ತೆಲ್ಲ ಒಲೆ ಮೇಲೆ ಇರುತ್ತಲ್ಲ, ಕೆಂಡದಲ್ಲಿ ಬಿಸಿ ಇರುತ್ತೆ. ಈಗ ಕೆಂಡ ಎಲ್ಲಿದೆ? ಈಗ ಸ್ಟವ್ ಅಲ್ಲಿ ಅದೇ ಸಾಕಾಗತ್ತೆ, ಪಾತ್ರ ಬಿಸಿಯ ಸಾಕಾಗತ್ತಲ್ಲ ಈಗ. ಆಮೇಲೆ ಈಗ ಅನ್ನದಲ್ಲಿಯೂ ಕೂಡ ಕೆಲವು ಸರಿ ಮುದ್ದೆ ಆಗ್ತದೆ, ಮತ್ತೆ ಹೊಸ ಅಕ್ಕಿಯ ಅನ್ನ ಇರ್ತದೆ, ಹಳೆಯ ಅಕ್ಕಿಯ ಅನ್ನ ಅಂತ ಇರ್ತದೆ, ಅದರಲ್ಲಿ ಕೆಲವು ಮುದ್ದೆ ಆಗೋದು, ಕೆಲವು ಬೇಯದೇ ಇರುವಂತಹದ್ದು, ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀವಿ ನೀವು? ಅದು ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಒಂದೊಂದ್ಸರ್ತಿಗೆ. ಹೊಸ ಅಕ್ಕಿ ಆದ್ರೆ ಬೇಗ ಬೇಯ್ತದೆ, ಮುದ್ದೆ ಆಗುತ್ತೆ, ಹಳೆ ಅಕ್ಕಿ ಆದ್ರೆ ಬೇಯುವುದಿಲ್ಲ, ಗಟ್ಟಿ ಇರುತ್ತೆ. ಅದಕ್ಕೆ ಏನ್ ಮಾಡೋದು? ಏನು ಒಂದು ಅಂದಾಜ ಮೇಲೆ ಇಳಿಸೋದು ಅಷ್ಟೇ, ಅದನ್ನ ಮತ್ತೇನ್ ಮಾಡೋದಿಲ್ಲ. ಅಲ್ಲ, ಸಾಮಾನ್ಯವಾಗಿ ಹಿಂದಿನ ದಿವಸ ಎಲ್ಲ ಒಂದು ಕಡಿಮೆ ಜನ ಇರ್ತಾರೆ, ಒಂದು 50 ಜನ ಇರ್ತಾರೆ, 100 ಜನ ಇರ್ತಾರೆ, ಅವ್ರಿಗೆ ಒಂದು ಸ್ಯಾಂಪಲ್ ಅಂತ ನಾಳೆ ಹಾಕುವ ಅಕ್ಕಿಯನ್ನು ಇವತ್ತು ಹಾಕಿ ನೋಡುವ ಅಂತ ಹೇಳೋದಿಲ್ವಾ? ಇಲ್ಲ, ಅದ್ಯಾರು ಹೇಳೋದಿಲ್ಲ. ಸಾಮಾನ್ಯ ಎಲ್ಲ ಅಡಿಗೆಯವರು ಹಾಗೆ ಮಾಡ್ತಾರಪ್ಪ? ಇಲ್ಲ ಇಲ್ಲ. ನೋಡಿ, ನಿಮ್ಮ ತಮ್ಮನು ಹೇಳ್ತಾ ಇದಾರೆ ಹಾಗೆ. ಫಸ್ಟ್ ಒಂದು ತಪ್ಪಲೆ ಅಕ್ಕಿ ಹಾಕಿ ಕೂಡಲೇ ಗೊತ್ತಾಗುತ್ತೆ ಬೇಯ್ತದ ಬೇಯೋದಿಲ್ಲ ಅಂತೇಳಿ, ಅದನ್ನ ಅಂದಾಜು ಮಾಡ್ಕೊಂತೀವಿ ಅಷ್ಟೇ. ಅಂದ್ರೆ ಅಕ್ಕಿ ಹಾಕಿದ ನಂತರ ಜಾಸ್ತಿ ತೊಳಸಬಾರ್ದು, ಅದನ್ನ ತೊಳಸ್ಬೋದು ಎಂತ, ಕೊದಿ ಬರ್ಬೇಕಲ್ಲ, ಇಲ್ಲರ ಬುಡ ಹಿಡಿತದೆ, ಇಲ್ಲರ ಬುಡಕ್ ಹೋಗಿ ಕೂತ್ಕೊಂತದೆ, ಅದೊಂದು ದೊಡ್ಡ ರಗಳೇ. ಹೊಸ ಅಕ್ಕಿ ಆದ್ರೆ ಹಳೆ ಅಕ್ಕಿ ಆದ್ರೆ ಬುಡಕ್ ಹೋಗೋದಿಲ್ಲ ಹೆಚ್ಚಿಗೆ. ಆಮೇಲೆ ಅಡಿಗೆ ಟೇಸ್ಟ್ ಅಂತ ಹೇಳ್ತೀವಲ್ಲ, ಈ ಒಂದು ಒಳ್ಳೆ ಸ್ವಾದ ಇರ್ತದೆ ಅಂತ ಹೇಳಿ, ಆ ಟೇಸ್ಟ್ ಅಂದ್ರೆ ಏನು? ಟೇಸ್ಟ್ ಅಂದ್ರೆ ಸಾರ ರುಚಿ ಇರಬೇಕು. ರುಚಿ ಬರೋದು ಹೇಗೆ ಅಂತ, ಅದು ನಾವು ಅಡಿಗೆ ಮಾಡುವಾಗ ಉಪ್ಪು ಮೆಣಸು ಹುಳಿ ಹಾಕಿದ ತಕ್ಷಣ ಅದು ಸಾರು ರುಚಿ ಆಗುದಿಲ್ಲ, ಕೆಲವರು ಅಡಿಗೆ ಮಾಡಿದ್ರೆ ತುಂಬಾ ರುಚಿ ಆಗ್ತದೆ. ಯಾಕೆ? ಅವ್ರವ್ರ ಕೈಗುಣ, ಮಾಡೋರ್ ಕೈ. ಏನದು ಕೈಗುಣ ಅಂದ್ರೆ? ನಂಗೆ ಗೊತ್ತಿಲ್ಲ ಅದು. ಕೊತ್ತಂಬರಿ ಜೀರಿಗೆ ಮೆಂತೆ ಎಲ್ಲ ಚೆನ್ನಾಗಿ ಹೊರಿಬೇಕು, ಹೊರದು ಮಾಡ್ಬೇಕು ಸಾರನ್ನ, ಮತ್ತೆ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ ಕೆಲವರು, ನಾವು ಹಾಕೋದೆಲ್ಲ ನಮ್ಗೆ ಗೊತ್ತಿಲ್ಲ, ಅದು ರುಚಿ ಕೊಡುತ್ತೆ. ಆಮೇಲೆ ಈಗ ಊಟ ಬಡಿಸುವಂತಹದ್ದು ಕೂಡ ಒಂದು ರೀತಿಯ ಕಲೆ, ಇದ್ರ ಬಗ್ಗೆ ಹೇಳಿ. ಬಳಸೋದು ಕಲೆ ಅಂದ್ರೆ ಇವಾಗ ಅದೆಲ್ಲ ಹೋಯ್ತೀಗ, ಅವ್ರು ಮಾಡಿದ್ರೆ ಆಟ ಆಯ್ತು ಬೊಫೆ, ಅದಕ್ಕೂ ಆಗೋದಿಲ್ಲ ಆಗೋದಿಲ್ಲ ಅಂತ ಇದಾರೆ. ಬಾಳೆ ಎಲೆಯಲ್ಲಿ ಬಳಸಿ ಊಟ ಮಾಡೋದಕ್ಕೂ ಬಫೆಯಲ್ಲಿ ಊಟ ಮಾಡೋದಕ್ಕೂ ಏನ್ ವ್ಯತ್ಯಾಸ ಕಾಣ್ತದೆ? ಇದು ಭಿಕ್ಷೆ ಬೇಡ್ದಂಗೆ ಬೊಫೆ ಅಂದ್ರೆ, ಅದೊಂದು ರೀತಿ ಭಾವನೆ ಅಷ್ಟೇ. ಬಾಳೆ ಅದಿಲ್ಲದ್ರೆ ಶಿಸ್ತ ಕೂತ್ಕೊಂಡು ಊಟ ಮಾಡ್ಬೋದಲ್ಲ ಅಂತ ಕೆಲವ್ರ ಭಾವನೆ. ಅಲ್ಲ, ಕೆಲವರು ಹೇಳೋದು ಈ ಬಫೆಯಲ್ಲಿ ಪ್ಲೇಟ್ ನಲ್ಲಿ ಹಾಕಿದ್ರೆ ಕಲಸು ಮೇಲೋಗರ ಆಗ್ತದೆ ಅಂತ, ಅಂದ್ರೆ ಯಾವುದು ಸಿಹಿ ಯಾವುದು ಖಾರ ಯಾವುದು ಉಪ್ಪು ಯಾವುದು ಹುಳಿ ಏನು ಗೊತ್ತಾಗೋದಿಲ್ಲ. ಅದು ಸುಳ್ಳು, ಯಾಕಂದ್ರೆ ಸಾರ್ ಹಾಕೊಂಡು ಆದ್ರ ಮೇಲೆ ತಾನೆ ಹುಳಿ ಸಾಂಬಾರ್ ಹಾಕೊಳ್ಳೋದು. ಅಲ್ಲ, ಪ್ರತಿಯೊಂದಕ್ಕೆ ಹೋಗಿ ಮತ್ತೆ ಕ್ಯೂ ನಿಲ್ಬೇಕಲ್ಲ, ಅದು ಬೇಕಲ್ಲ. ಬಾಳೆಯಲ್ಲಿ ಊಟವೇ ಬೆಸ್ಟ್ ಬೆಸ್ಟ್. ಇವ ಬಾಳೆಯಲ್ಲಿ 4 ರೂಪಾಯಿ ಆಗುತ್ತೆ, ಒಂದು ಬಾಳೆಲೆಗೆ 4 ರೂಪಾಯಿ ಇದೆ. ಅದಕ್ಕೆ ಕೆಲವರು ಹೆಚ್ಚಿನವ್ರು ಬಫೆ ಮಾಡೋಕೆ ಶುರು ಮಾಡಿದ್ದಾರೆ. ಹಾಳೆ ತಟ್ಟೆಗೆ ಉಂಟಲ್ಲ, ಒಂದು 1.5 ರೂಪಾಯಿ, ಅದು 2 ರೂಪಾಯಿ. 2 ರೂಪಾಯಿ ಕಡಿಮೆ ಯಾವುದಿಲ್ಲ, ಈಗ ನಾವೇ ಕಡಿಮೆ ಆಗಿದ್ದೀವಿ. ಈಗ ಈಗ ಸರಾಸರಿ ಒಂದು ಮದುವೆ ಊಟಕ್ಕೆ ಎಷ್ಟು ಖರ್ಚು ಬರ್ಬೋದು? ಒಂದು ಊಟಕ್ಕೆ ಈಗ ಒಬ್ಬರೊಬ್ಬರದು 150 ರೂಪಾಯಿ, 2 ಲಕ್ಷ ವಹಿಸ್ಕೊಂಡ್ರೆ 150-200 ರೂಪಾಯಿವರೆಗೂ ಇದೆ. ಅಂದ್ರೆ ಬಾಳೆ ಲೆಕ್ಕ, ಬಾಳೆ ಲೆಕ್ಕ. ಮಕ್ಕಳು ದೊಡ್ಡದು ಅಂತ ಪ್ರಶ್ನೆ ಇಲ್ಲ, ಅದ ಪ್ರಶ್ನೆ ಎಲ್ಲೂ ಇಲ್ಲ. ಈಗ ಯಾವ್ದು ಒಳ್ಳೇದು, ಲಾಭದಾಯಕ? ಲಾಭದಾಯಕ ಯಾವ್ದು? ಬಫೆ ಮಾಡ್ರೆ ಖರ್ಚು ಕಡಿಮೆ ಆಗತ್ತೆ. ಆದ್ರೆ ಅಂದಾಜು ಸಿಗುದಿಲ್ಲ, ಸಿಕ್ಕುದಿಲ್ಲ ಅಂದಾಜು ಸಿಕ್ಕತ್ತೆ, ಅದು ಪ್ಲೇಟ್ ಲೆಕ್ಕ ಸಿಕ್ಕತ್ತಲ್ಲ. ಅಲ್ಲಿ ಎಷ್ಟು ತಯಾರಿ ಮಾಡ್ಬೇಕು ಅಂತ, ಈಗ 1,000 ಜನ ಆಗ್ತಾರೋ 1.5 ಸಾವಿರ ಜನ ಆಗ್ತಾರೋ ಗೊತ್ತಾಗೋದಿಲ್ಲ, ಅದೆರಡರಲ್ಲೂ ಗೊತ್ತಾಗೋದಿಲ್ಲ. ಬಾಳೆಎಲೆ ಹಾಕಿದ್ರು ಬಾಳೆಎಲೆ ಕೊಡೋದ್ರಿಂದ ಲೇಟ್ ಮಾಡ್ತಾರೆ ಬಳಸುವಾಗ, ಮುಂದಿನ ತಯಾರಾಗಬೇಕಲ್ಲ ಕೂಡಲೇ. ಅದಕ್ಕೆ ಇದರ ಹಂಗಿಲ್ಲ, ಪುರ್ಸೋತೆ ಇಲ್ಲ, ಹೋಗ್ತಾ ಇರೋದೆ ಇದು ಅಷ್ಟೇ. ಈಗ 1,000 ಜನ ಆಗ್ಬೇಕಾದಲ್ಲಿ 1.5 ಸಾವಿರ ಜನ ದಿಢೀರ್ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ ಈ ಪ್ರಮಾಣವನ್ನು ಜಾಸ್ತಿ ಮಾಡೋದು ಹೇಗೆ? ಆವಾಗ ಏನು ಸಾರಿಗೆ ಸ್ವಲ್ಪ ನೀರು ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಮುಂದೋಗ್ತಾರೆ, ಅನ್ನ ಮಾಡ್ತಾ ಇರುತ್ತೆ ಅಷ್ಟೇ. ಅನ್ನ ಮತ್ತು ಸಾರು ಮಾತ್ರ ಎಕ್ಸ್ಟ್ರಾ ಅಷ್ಟೇ. ಸಾಂಬಾರ್ ಕಮ್ಮಿ ಆಗ್ತದೆ, ಕಮ್ಮಿ ಆಗುತ್ತೆ, ಕಮ್ಮಿ ಆಗುತ್ತೆ. ಏನ್ ಮಾಡೋದು, ತರಕಾರಿ ತಂದು ಬೇಯಿಸೋಷ್ಟು ಪುರ್ಸೋಟಿಲ್ವಲ್ಲ. ಅನ್ನ ಸಾರು ಅಂತೂ ಗ್ಯಾರಂಟಿ ಗ್ಯಾರಂಟಿ. ಪಾಯಸ, ರವೆ ಪಾಯಸ ಮಾಡೋದು, ರವೆ ಪಾಯಸ ಮತ್ತೆ ಸೇರಿಸಲಿ ಅದಕ್ಕೆ, ಅದಕ್ಕೆ ಮಿಕ್ಸ್ ಮಾಡಿ ಬಿಡೋದು. ಈಗ ನಾಗೇಂದ್ರ ಮಯ್ಯವರು ಈಗ ಸಾಂಬಾರ್ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡೋದು? ಅವಾಗ ಬದನೆಕಾಯಿ ತರಿಸೋದು, ಕೂಡಲೇ ದೊಡ್ಡ ದೊಡ್ಡ ಹೋಳು ಮಾಡಿ ಹಾಕಿ ಬಿಡೋದು, ಹುಳಿ ಆಗತ್ತೆ ಕೂಡಲೇ, ಬೇಗ ಬೇಯ್ತದೆ. 5 ನಿಮಿಷ ದಿಢೀರ್ ಸಾಂಬಾರ್, ದಿಢೀರ್ ಸಾಂಬಾರ್. ಕಾಯಿಗೆ ಬೇಡ, ಅದಕ್ಕೆ ಕಾಯಿ ಬೇಡ, ಕಾಯಕ್ಕೋಸ್ ಪುರ್ಸೋತಿಲ್ವಲ್ಲ. ಅಂದ್ರೆ ಈಗಾಗಲೇ ತಯಾರು ಮಾಡಿದ ಸಾಂಬಾರಿಗೆ ಇದನ್ನ ಮಿಕ್ಸ್ ಮಾಡ್ಬೋದು? ಇಲ್ಲ ಇಲ್ಲ, ಅದು ಬೇರೆ ಬೇರೆ, ಅದೇ ಬೇರೆ. ತಡವಾಗಿ ಬಂದವರಿಗೆ ದಿಢೀರ್ ಸಾಂಬಾರ್, ದಿಢೀರ. ಸರಿ, ಈಗ ಅಡುಗೆ ಆಯ್ತು, ಈಗ ನಾವು ಅಡಿಗೆಯಿಂದ ಸ್ವಲ್ಪ ಹಿಂದೆ ಹೋಗುವ, ಭತ್ತದ ಕೃಷಿಯ ಬಗ್ಗೆ ಹೇಳಿ ನಿಮ್ಮ ಅನುಭವ. ಭತ್ತದ ಕೃಷಿ ಅಂದ್ರೆ ಮುಂಚೆ ನಾನು ಬೆಂಗಳೂರ ಹೋಟ್ಲ್ ಆಗಿದ್ದದ್ದು. ಬೆಂಗಳೂರು ಹೋಟ್ಲ್ ಎಲ್ಲಿ? ಯಾವ ಊರಲ್ಲಿ? ಬೆಂಗಳೂರಲ್ಲಿ ಬಳೆಪೇಟೆ, ಬಳೆಪೇಟೆ ಕೃಷ್ಣಭವನ್, ಕೃಷ್ಣಭವನ್. ಆಮೇಲೆ ಅಲ್ಲಿಯೂ ಕೂಡ ದೋಸೆ ಸ್ಪೆಷಲಿಸ್ಟ್ ನೀವು? ಅಲ್ಲ, ಅಲ್ಲಿ ಸಪ್ಲೈ, ಸಪ್ಲೈ ಮಾಡ್ತೀನಿ. ಅಲ್ಲಿಂದ ಬಿಟ್ಟು ಮಾರ್ಕೆಟ್ ರಾಘವೇಂದ್ರ ಪ್ರಸನ್ನಕ್ಕೆ ಹೋದೆ. ಅಲ್ಲಿ ವಡೆ ಹಾಕೋದು, ವಡೆ ಮಾಡ್ತಾ ಇದ್ದದ್ದು ವಡೆ. ಈಗ ಎಣ್ಣೆ ಎದುರುಗಡೆ ಕೂತ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ? ಕಷ್ಟ, ಏನ್ ಮಾಡೋದು. ಅಲ್ಲಿ ಸಪ್ಲೈ ಅಂತ ಸೇರಿದ್ದು, ಅಲ್ಲಿ ತಿಂಡಿ ಜನ ಎಲ್ಲ ವಡೆ ಮಾಡಿ ನೀವು ಅಂದ್ರು. ಇಡೀ ದಿವಸ ವಡೆ ಮಾಡೋದು ಅಥವಾ ಗಂಟೆ ಲೆಕ್ಕ? ಅಲ್ಲ, ದಿವಸ, ಇಡೀ ದಿವಸ ವಡೆ, ಬೋಂಡ, ಚೌ ಚೌ, ಉಪ್ಪಿಟ್ಟು, ಹಿಂಗಿದ್ದೆಲ್ಲ ಮಾಡೋದು. ಈಗ ಉಪ್ಪಿಟ್ಟೆಲ್ಲ ಸಾಮಾನ್ಯವಾಗಿ ಉಪ್ಪಿಟ್ಟು ಮಾಡುವಾಗ ಈ ತರಕಾರಿ ಎಲ್ಲ ಹಾಕೋದಿರ್ತದೆ, ಅದು ಹಾಕಿದ್ರೆ ಒಳ್ಳೇದು, ಹಾಕದಿದ್ರೆ ಒಳ್ಳೇದು? ಹಾಕಿದ್ರೆ ಒಳ್ಳೇದು, ಹಾಕದಿದ್ರೆ ಇಲ್ಲ. ಯಾವ್ದು ಟೇಸ್ಟ್ ತರಕಾರಿ ಹಾಕಿದ್ರೆ ಟೇಸ್ಟ್? ಏನೇನು ತರಕಾರಿ ಹಾಕ್ತಾರೆ? ಬೀನ್ಸು, ಕ್ಯಾರೆಟ್, ಬಟಾಣಿ. ಸರ್, ಈಗ ಬೆಂಗಳೂರು ಹೋಟೆಲ್ ಉದ್ಯೋಗ ಬಿಟ್ಟು ಬಂದ್ಮೇಲೆ ಊರಲ್ಲೇ ಇರೋದು, ಮತ್ತೆ ಎಲ್ಲ ಹೋಗಲ್ಲ? ಹೋಗಿಲ್ಲ. ಈ ಊರಿಗೆ ಬಂದು ಎಷ್ಟು ವರ್ಷ ಆಯ್ತು? ಊರಿಗೆ ಬಂದು 30 ವರ್ಷ ಆಯ್ತು. 30 ವರ್ಷ, 30 ವರ್ಷದಿಂದ ನೀವು ಭತ್ತದ ಕೃಷಿ ಮಾಡ್ತಾ ಇದ್ರಿ, ಹೇಳಿದ್ರೆ ಬಗ್ಗೆ ಸ್ವಲ್ಪ. ನಾವು ನಮ್ಮ ಅಪ್ಪ ಇದ್ದಿದ್ರು, ಅವಾಗೆಲ್ಲ ಒಟ್ಟೆ ಇದ್ದಿತ್ತು. ಅವಾಗ ಎಷ್ಟು ಜನ ಇದ್ರಿ ಕುಟುಂಬದಲ್ಲಿ? ಕುಟುಂಬದಲ್ಲಿ ಅವಾಗ 14-15 ಜನ ಇದ್ದಿತ್ತು, ಇವಾಗ 5 ಜನ 6 ಜನ. ಸರಿ, ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಪ್ರದೇಶದಲ್ಲಿ ನೀವು ಕೃಷಿ ಮಾಡ್ತಾ ಇದ್ರಿ ಭತ್ತದ ಕೃಷಿ? ಕುಟುಂಬದಲ್ಲಿ ಎಷ್ಟು ಪ್ರದೇಶದಲ್ಲಿ, ಎಷ್ಟು ವಿಸ್ತಾರದಲ್ಲಿ ನೀವು ಬೆಳೀತಾ ಇದ್ರಿ? ಅವಾಗಿದ್ದದ್ದು 1.5 ಮುಟಿ ಗದ್ದೆ ನಮ್ಮ ಅಪ್ಪ ಇದ್ದವಾಗ. ಮನೆ ಗದ್ದೆ ಮಾತ್ರ, ಬೇರೆಯವ್ರ ಗದ್ದೆ ಮಾಡ್ತಾ ಇರಲ್ಲ. ಇವಾಗ ಬೇರೆಯವ್ರು ಸ್ವಲ್ಪ ವಹಿಸ್ಕೊಂಡು ಮಾಡ್ತಾ ಇದ್ವಿ. ಈಗ ಎಷ್ಟು ಪ್ರದೇಶ ಮಾಡ್ತೀರಿ, ಎಷ್ಟು ಎಕರೆ ಮಾಡ್ತೀರಿ? ಈಗ ಹೆಚ್ಚು ಕಡಿಮೆ 4 ಎಕರೆ. 4 ಎಕರೆ ಈ ಮನೆ ಸಮೀಪದಲ್ಲಿ ಇರುವಂತ? ಹೌದೌದು. ಈಗ ಬೇರೆ ಜಮೀನನ್ನ ನೀವು ವಹಿಸ್ಕೊಂಡು ಮಾಡುದಂದ್ರೆ ಹೇಗಿದು? ಅವ್ರಿಗೆ ಬೇಸಾಯ ಮಾಡೋಕ್ ಆಗೋದಿಲ್ಲ, ನೀವು ಮಾಡಿ ಅಂದಿದ್ದಾರೆ, ಮಾಡ್ತಾ ಇದೀವಿ. ಈಗ ನಿಮ್ಮ ಸ್ವಂತ ಜಮೀನು ಮಾಡೋದಕ್ಕೂ ಅದಕ್ಕೂ ಏನಾದ್ರು ವ್ಯತ್ಯಾಸ ಉಂಟಾ? ಎಲ್ಲ ಒಂದೇ ತರ. ಅವ್ರಿಗೆ ಏನು ಖರ್ಚಿಗೆ ಕೊಡ್ತೀರಾ, ಹೇಗಿದೆ? ಇಲ್ಲ, ಅವರು ದೊಡ್ಡ ದೊಡ್ಡ ಇದರಲ್ಲಿ ಇದ್ದವರು, ಅವರು ಖಾಲಿ ಬಿಡೋ ಬದಲು ಮಾಡಿ ಮಾಡಿ ಅಂದಿದ್ದಾರೆ, ಮಾಡ್ತಾ ಇದ್ರು. ಅಲ್ಲಿ ಖರ್ಚು ಕಡಿಮೆ ಆಗ್ತದೆ ಏನಾದ್ರು? ಕಡಿಮೆ ಅಂತದೆಲ್ಲ ಒಂದೇ ಲೆಕ್ಕ ಆಗುತ್ತೆ, ನಮ್ ಗದ್ದೆಗೆ ಆದಂಗೆ ಅಲ್ಲೂ ಖರ್ಚಾಗುತ್ತೆ. ಈಗ ನಿಮ್ಮ ಮೊದಲು ಎಲ್ಲ ನೀವು ಎತ್ತುಗಳನ್ನ ಅಥವಾ ಕೋಣವನ್ನ ಸಾಕೊಂಡು ಮಾಡಿರುವಂತವ್ರು, ಈಗ ಟ್ರ್ಯಾಕ್ಟರ್ ಮತ್ತೆ ಟಿಲ್ಲರ್ ಎಲ್ಲ ಬಂದಿದೆ, ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ನಿಮ್ಗೆ? ಟ್ರ್ಯಾಕ್ಟರ್ ಕೋಣ ಇದ್ದವಾಗ ನಮಗೆ ಬೇಕಾದಾಗ ಹೂಟಿ ಮಾಡ್ಕೊಂಡು ಕೆಲಸ ಮಾಡೋಕಾಗ್ತೈತಿ. ಈಗ ಅವ್ರು ಬರೋವಾಗ ನಾವು ಕಾಯ್ಬೇಕಷ್ಟೇ, ನಮ್ಗೆ ಇವತ್ತು ಬಂದಿದ್ರೆ ನಾಳೆ ಒಂದು ನಾಡ್ದೋ ಬರ್ತಾರೆ. ಕೋಣ ಇದ್ದವಾಗ ಹಂಗಲ್ಲ, ಇವಾಗ ಅಂದ್ರೆ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಹೋಗಿ ಹೂಡ್ತಾ ಇತ್ತು. ಉಳುಮೆ ಯಾವ ಚೆನ್ನಾಗಿ ಆಗ್ತದೆ ಹೂಟಿ ಮಾಡೋದು? ಉಳುಮೆ ಹೋರಿಯಲ್ಲಿ ಹೂಡಿದ್ರೆ ಉಳುಮೆ ಚೆನ್ನಾಗಾಗತ್ತೆ. ಯಾಕಂದ್ರೆ ಕಸ ಕಡ್ಡಿ ಎಲ್ಲ ಕಿತ್ತೋಗತ್ತೆ, ಇದು ಹಾಗಲ್ಲ, ಕೊಚ್ಚಿ ಹಾಕತ್ತೆ ಅಷ್ಟೇ. ಮೇಲೆ ಅಡಿಗೆ ಹೋಗ್ತದೆ, ಅಡಿದ ಮೇಲೆ ಅಷ್ಟೇ, ಎಷ್ಟು ಬೆಳೆದ್ರು ಬೆಳೀತಾ ಇರುತ್ತೆ ತೆಗೆದಂಗು. ಆಮೇಲೆ ಈಗ ಗೊಬ್ಬರ ಹಾಕುದೆಲ್ಲ ಹೇಗೆ? ಗೊಬ್ಬರ ಕೊಯ್ಲಾದ ಕೂಡಲೇ ಹಾಕ್ತೀವಿ ಧಾನ್ಯ ಹಾಕೋದಕ್ಕೆ. ಇಲ್ಲ, ಭತ್ತದ ಕೃಷಿಗೆ ಗೊಬ್ಬರ ಹಾಕೋದು ಹೇಗೆ? ಭತ್ತದ ಕೃಷಿಗೆ ಮಳೆ ಬರುವ ಮುಂಚೆ ಹಾಕ್ತೀವಿ, ಗೊಬ್ಬರ ಹಾಕಿ ಹೂಟಿ ಮಾಡಿ ಇಟ್ಕೊಂಡಿರ್ತೀವಿ. ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ, ಹೇಗೆ ಹಾಕ್ತೀರಿ? ಒಂದು 30 ಸೆನ್ಸ್ ಗದ್ದೆಗೆ ಒಂದು 40-50 ಅಡಿ ಹಾಕ್ತೀವಿ, ಹಾಕಿ ಉಳುಮೆ ಮಾಡಿ ರೆಡಿ ಮಾಡ್ಕೊಂತೀವಿ ಮಳೆ ಬರ್ಬೇಕಾದ್ರೆ. ಆಮೇಲೆ ಮಳೆ ಬಂದ ಮೇಲೆ ಮತ್ತೆ ಉಳುಮೆ ಮಾಡೋದು, ನಾಟಿ ಮಾಡೋದು. ಆಮೇಲೆ ಈಗ ಬೆಂಕಿ ರೋಗ ಮತ್ತೆ ಬಂಬೂಚಿ ಅಂತ ಸಮಸ್ಯೆ ಎಲ್ಲ ಬರೋದಿಲ್ವಾ? ಸದ್ಯಕ್ಕೆ ನಮ್ಮಲ್ಲಿ ಬರಲಿಲ್ಲ, ಇನ್ನೇನು ನಮ್ಗೆ ಗೊತ್ತಿಲ್ಲ. ಬೇರೆ ಏನು ಸಮಸ್ಯೆ ಬರ್ತದೆ ಭತ್ತದ ಕೃಷಿಯಲ್ಲಿ? ಕಳೆ ಜಾಸ್ತಿ ಬರ್ತಾ ಇದೆ ಅಷ್ಟೇ. ಏನು ಕಳೆ ಅಂದ್ರೆ? ಕಳೆ ಅಂದ್ರೆ ನಳಿಯ ಹರಳಿ ಹಿಂಗಿದ್ದೆ ಅಲ್ಲ. ಕೈಯಿಂದ ಕೀಳ್ಬೇಕಾ ಅಥವಾ ಏನಾದ್ರು ಸಿಂಪರಣೆ ಮಾಡ್ತೀರಾ? ಅದು ಇಲ್ಲ, ಬೈಲಲ್ಲೆಲ್ಲ ಕೈಯಲ್ಲೇ ಕೇಳೋದು. ಮನೆ ಹತ್ರ ಮಿಷನ್ ಎಟ್ಟಿ ಮಾಡಿದ್ದನ್ನ ವೀಡರ್ ಓಡಿಸಿ ತೆಗಿತೀವಿ, ಆಮೇಲೆ ಹೆಕ್ತೀವಿ. ವೀಡರ್ ಓಡಿಸಿದ್ರೆ ಹತೋಟಿ ಹೋಗುತ್ತೆ, ಅದು ನೆಟ್ಟಿಯಾಗಿ 15 ದಿವಸ ಒಂದು ತಿಂಗಳು ಎರಡು ಸರ್ತಿ ಓಡಿಸ್ಬಿಡ್ಬೇಕು. ಫಸ್ಟ್ ಬೆಂಕಿ ರೋಗ ಎಲ್ಲ ಬರ್ತದ? ಇಲ್ಲ, ಸದ್ಯಕ್ಕೆ ಬರಲಿಲ್ಲ. ನವಿಲಿನ ಕಾಟ ಉಂಟ? ನವಿಲು ಇದ್ದಾವೆ ಇಲ್ಲಿ, ಹಾಡಿ ಇದೆ, ಹಾಡೊಳಗೆ ಇರ್ತವೆ. ತೋಟಕ್ಕೂ ಭತ್ತದ ಗದ್ದೆಗೂ ಬರ್ತವೆ, ಭತ್ತದ ಭತ್ತ ಧಾನ್ಯ ಎಲ್ಲ ತಿಂತಾವೆ. ಅವ್ರಿಗೆ ಅವ್ರನ್ನ ಹೊಡೆಯೋಂಗೂ ಇಲ್ಲ. ನಾವು ಓಡಿಸ್ಬೋದ? ಓಡಿಸ್ಬೋದು ಅಷ್ಟೇ, ಅವು ಓಡೋದಿಲ್ಲ. ಈ ಕಡೆ ನಾಲ್ಕು ಹೋಗ್ತವೆ, ಇನ್ನೊಂದು ವಾಪಸ್ ಬರ್ತವೆ. ಇಲ್ಲಿ ಬೀಜ ಹಾಕ್ತೀವಿ ಮೇಲೆ, ಗದ್ದೆ ತುಂಬಾ ಅವೆ. ಒಳ್ಳೇದು ನಾಗೇಂದ್ರ ಮಯ್ಯವರೇ, ಅಡುಗೆಯ ಅನುಭವವನ್ನ ನಮ್ಮ ಕೇಳುಗರ ಜೊತೆ ಹಂಚ್ಕೊಂಡಿದ್ರಿ, ಜೊತೆಗೆ ನೀವು ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಜಿ ನಾಗೇಂದ್ರ ಮಯ್ಯ ಅವರ ಅಡುಗೆ ಮತ್ತು ಕೃಷಿ ಅನುಭವದ ಕುರಿತು ಮಾತುಕತೆಯನ್ನು ಕೇಳಿದಿರಿ. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಆಹಾರದಲ್ಲಿ ಮನೆಯಂಗಳದ ಸಸ್ಯಗಳ ಉಪಯೋಗದ ಕುರಿತು ಆರೂರು ಮಂಜುನಾಥ ರಾವ್ ಅವರೊಂದಿಗಿನ ಸಂದರ್ಶನವಿದೆ. ನಂತರ ಕೃಷಿ ಮಾಹಿತಿ ಕೇಳುವಿರಿ. ಈಗ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ RN ಜಯಗೋಪಾಲ್ ಅವರ ಭಕ್ತಿ ರಚನೆಯನ್ನು ಕೇಳೋಣ. ಲಕ್ಷ್ಮಿಯು ಬಾಗಿಲಿಗೆ ಬಂದಿಹಳು, ಕುಂಕುಮ ಪುಷ್ಪವ ಬೇಗ ನೀವು ತಳ್ಳಿರೆ, ನಮ್ಮ ಮನೆ ಅಂಗಳದೆ ನಿನ್ನ ಪ್ರೀತಿ ಹಾಲ ಕೊಳ್ಳಿ, ನಮ್ಮ ಮನೆ ಅಂಗಳದೆ ನಿನ್ನ ಪ್ರೀತಿ ಹಾಲ ಕೊಳ್ಳಿ, ಹರಿಸುವ ತಾಯಿ ಎಂದು ಕರೆಯಿರಿ ಭಾಗ್ಯದ ಲಕ್ಷ್ಮಿಯು ಬಾಗಿಲಿಗೆ ಬಂದಿಹಳು, ಕುಂಕುಮ ಪುಷ್ಪವ ಬೇಗ ನೀವು ತಳ್ಳಿರೆ. ಕಾಲ ನಿಟ್ಟು ಮೆಲ್ಲ ನೀನು ಹೊಸಿಲು ದಾಟಿ ಬಾರೆ, ಸೇರಿನ ನೀ ಚೆಲ್ಲಿದಂತೆ ನಗೆಯ ಚೆಲ್ಲಿ ಬಾರೆ, ಮುತ್ತಿನ ಆರತಿಯ ಎತ್ತುವಂಥ ವೇಳೆ, ಮುತ್ತಿನ ಆರತಿಯ ಎತ್ತುವಂಥ ವೇಳೆ, ಮುತ್ತಿನ ಮಳೆ ಸುರಿಸಿ ಪ್ರೀತಿ ತಾರಿ ಭಾಗ್ಯದ ಲಕ್ಷ್ಮಿಯು ಬಾಗಿಲಿಗೆ ಬಂದಿಹಳು, ಕುಂಕುಮ ಪುಷ್ಪವ ಬೇಗ ನೀವು ತಳ್ಳಿರೆ. ನಿಟ್ಟ ಒಂದೊಂದು ಕಡೆಯು ಹೂವು ಅರಳಿತು, ನಿನ್ನ ನೋಟ ಚಿಲ್ಲಿದಲ್ಲಿ ಸುಖವು ಚಿಮ್ಮಿತು, ನಿನ್ನನ್ನು ನೋಡಿದಾಗ ಈ ಮನಸ್ಸು ಅರಳಿತು, ನಿನ್ನನ್ನು ನೋಡಿದಾಗ ಈ ಮನಸ್ಸು

ಜಯ ಗಜಲಕ್ಷ್ಮೀನ.